ಈ ಪೊದೆ ಮೆಣಸನ್ನು ಬೆಳೆಯೋದಿದ್ರೆ ಹೇಗೆ? ಈಗ ಪೊದೆ ಮೆಣಸು ಅಂತ ಹೇಳಿದರೆ ಸಾಮಾನ್ಯವಾಗಿ ಈಗ ನಾವು ಕಾಳುಮೆಣಸಿನ ಬಳ್ಳಿಯನ್ನು ಕತ್ತರಿಸಿ ನೆಟ್ಟರೆ ಅದು ಆಶ್ರಯ ಗಿಡಗಳ ಮೇಲೆ ಬಳ್ಳಿಯಾಗಿ ಹಬ್ಬಿಕೊಂಡು ಪುನಃ 3 ಮತ್ತು 4 ವರ್ಷದ ನಂತರ ಕಾಳುಮೆಣಸನ್ನು ಕೊಡ್ತದೆ. ಈ ಬಳ್ಳಿಗೆ ಆಧಾರವಾಗಿ ನಾನಾ ಬಗೆಯ ಆಧಾರ ಕಂಬಗಳನ್ನು ಅಥವಾ ಆಧಾರ ಮರಗಳನ್ನು ಕೂಡ ನೆಡ್ತಾರೆ. ಆದರೆ ಫಸಲು ಬಂದಿರತಕ್ಕಂಥ ಕಾಳುಮೆಣಸಿನ ಗಿಡದ ರೆಂಬೆಯನ್ನು ಕಾಳುಮೆಣಸು ಕೊಯ್ಲು ಮಾಡಿದ ನಂತರ ಕತ್ತರಿಸಿ ಗಿಡಗಳನ್ನು ಮಾಡಿ ನಾಟಿ ಮಾಡಿದರೆ ಅದು ಒಂದೇ ವರ್ಷದಲ್ಲಿ ಕಾಳುಮೆಣಸನ್ನು ಪಡೆಯಬಹುದು. ಇದನ್ನು ನಾವು ಏನಂದರೆ ಪೊದೆಮೆಣಸು ಅಥವಾ ಬುಷ್ ಪೇಪರ್ ಅಂತ ಹೇಳ್ತೀವಿ. ಈ ವಿಧಾನದಿಂದ ತಯಾರಿಸಿದಂಥ ಗಿಡಗಳು ಬಳ್ಳಿಯಾಗಿ ಬೆಳೆಯದೆ ಪೊದೆಯಂತೆ ಅಗಲವಾಗಿ ಬೆಳೆಯುತ್ತದೆ. ಇಂಥ ಗಿಡಗಳನ್ನು ಪೊದೆಮೆಣಸಿನ ಗಿಡಗಳನ್ನಂತ ನಾವು ಕರಿತೀವಿ. ಇದನ್ನು ಶೇಕಡ 50% ನೆರಳು ಇರುವಂಥ ನೆರಳಿನ ಮನೆಯಲ್ಲೂ ಕೂಡ ಬೆಳೆಯಬಹುದು. ಅದೇ ರೀತಿಯಲ್ಲಿ ಗೇರು ತೋಟದಲ್ಲಿ ಈಗ 8 ಮೀಟರ್ ಅಂತ ಇರತಕ್ಕಂಥ ಗೇರು ತೋಟದಲ್ಲಿ ಕೂಡ ಇದನ್ನು ಬೆಳೆಸಬಹುದು. ಈಗ ಕಾಳುಮೆಣಸನ್ನು ನೆಡುವಂತಹ ಸಂದರ್ಭದಲ್ಲಿ ನೆರಳು ಜಾಸ್ತಿ ಆಗುವುದಿಲ್ವ ಅಂತ ಅಂದರೆ ಈಗ ಗೇರು ಮರ ಹತ್ತಿರ ಹತ್ತಿರ ಇದ್ದರೆ ಅಥವಾ ಅದನ್ನು ಪ್ರೂನಿಂಗ್ ಮಾಡಬೇಕಾಗ್ತದೆ ಹೇಗೆ? ಕಾಳುಮೆಣಸು ಗಿಡವನ್ನು ಗೇರು ಮರಕ್ಕೆ ನಾವು ನೆಡುವಾಗ ಸಾಮಾನ್ಯವಾಗಿ 8 ಮೀಟರ್ ಅಂತರ ಇರತಕ್ಕಂಥ ಗೇರು ತೋಟವನ್ನೇ ಸಿಲೆಕ್ಟ್ ಮಾಡೋದು ಸೂಕ್ತ. ಇಲ್ಲಿ ಹೇಗೆ ಅಂತೇಳಿ ಹೇಳಿದರೆ ನಾವು ಪೊದೆಮೆಣಸೇ ಇರಲಿ ಅಥವಾ ಕಾಳುಮೆಣಸೇ ಇರಲಿ ನಾಟಿ ಮಾಡಬೇಕಾದ್ರೆ ಶೇಕಡ 50% ಅದಕ್ಕೆ ಬಿಸಿಲು ಬೀಳುವ ಹಾಗೆ ಮಾಡಬೇಕಾಗ್ತದೆ. ಈಗ ಗೇರು ಮರದ ನೆರಳನ್ನು ಹೇಗೆ ನಿಯಂತ್ರಿಸಬೇಕು ಅಂತ ಹೇಳಿದರೆ ಪೊದೆಮೆಣಸು ಅಂತರ ಬೆಳೆಯಾಗಿರುವುದರಿಂದ ಅದರ ಮೇಲೆ ಬೀಳುವಂಥ ಗೇರು ಮರದ ನೆರಳನ್ನು ನಿಯಂತ್ರಿಸಲು ಶೇಕಡ 50% ಮಾತ್ರ ನೆರಳು ಬೀಳುವಂತೆ ಮಾಡಬೇಕು. ಗೇರು ಮರದ ಫಸಲು ಮುಗಿದ ನಂತರ ಬೆಳಗ್ಗೆ 11 ಮಧ್ಯಾಹ್ನ 4 ಗಂಟೆವರೆಗೆ ಬೀಳುವ ಬಿಸಿಲು ಮತ್ತು ನೆರಳನ್ನು ಗಮನಿಸಿ ನಾವು ಗೇರು ಮರದ ಕೊಂಬೆಗಳನ್ನು ಸವರುವುದರ ಮೂಲಕ ಪೊದೆಮೆಣಸಿಗೆ ನೆರಳನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯವಾಗ್ತದೆ. ಸವರಿದ ಕೊಂಬೆಗಳಿಗೆ ಗೇರು ಕೊಂಬೆಗಳಿಗೆ ಬೋರ್ಡ್ ಪೇಸ್ಟನ್ನು ನಾವು ಲೇಪಿಸಬೇಕು. ಅಂದರೆ ಈಗ ಈ ಕಾಳುಮೆಣಸಿಗೆ ಅಥವಾ ಪೊದೆಮೆಣಸಿಗೆ ಬಾಧಿಸುವಂತಹ ಕೀಟ ಮತ್ತು ರೋಗಗಳು ಮತ್ತು ಅವುಗಳ ನಿರ್ವಹಣೆ ಸಾಮಾನ್ಯವಾಗಿ ಈ ಕಾಳುಮೆಣಸು ಅಥವಾ ಪೊದೆಮೆಣಸಿಗೆ ಬರುವಂಥ ಕೀಟಗಳಂತ ಹೇಳಿದರೆ ಮೊದಲಿಗೆ ಚಿಕ್ಕಟ್ಟದುಂಬಿ. ಈ ಚಿಕ್ಕಟ್ಟದುಂಬಿ ಹಿಟ್ಟು ತಿಗಣೆ ಕಾಂಡು ಕೊರೆಯುವಂಥ ಹುಳ ಮತ್ತು ಥ್ರಿಪ್ಸ್ ಕೀಟಗಳ ಬಾಧೆ ತಡೆಗಟ್ಟಲು 1 ಚುಕ್ಕೆ 7 ಮಿಲಿಲೀಟರ್ ಡೈಮಿಥಿಯೋಏಟ್ 30 EC ಅಥವಾ 2 ಮಿಲಿಲೀಟರ್ ಕ್ವಿನಾಲ್ಫಾಸ್ 25 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಬಳ್ಳಿಗಳಿಗೆ ಸಿಂಪಡಿಸಬೇಕು. ಮತ್ತು ಜೇಡು ನುಶಿ ಬಂದಾಗ ಪ್ರತಿ ಲೀಟರ್ ನೀರಿಗೆ 2 ಚುಕ್ಕೆ 5 ಮಿಲಿಲೀಟರ್ ಡೈಕೋಫಾಲ್ 20 EC ಅಥವಾ 4 ಗ್ರಾಮ್ ನೀರಿನಲ್ಲಿ ಕರಗುವಂತಹ ಗಂಧಕ ಶೇಕಡ 80% ಬೆರೆಸಿ ಸಿಂಪಡಿಸಬೇಕು. ಈಗ ರೋಗಗಳು ಅಂತ ಹೇಳಿದರೆ ಕಾಳುಮೆಣಸಿಗೆ ಚಿಬ್ಬು ರೋಗ, ಕಪ್ಪುಗಳೆ ರೋಗ ಮತ್ತು ಸೊರಗ ರೋಗ ಬರ್ತದೆ. ಇದರ ಹತೋಟಿ ಹೇಗೆ ಅಂತ ಹೇಳಿದರೆ ರೋಗ ಬಾಧೆಯಿಂದ ಒಣಗಿ ಸುತ್ತು ಹೋದಂಥ ಬಳ್ಳಿಯನ್ನು ಬೇರುಗಳ ಸಮೇತ ಕಿತ್ತು ತೋಟದಿಂದ ಹೊರಗೆ ಹಾಕಬೇಕು. ನೀರು ನಿಲ್ಲದಂತೆ ತೋಟದಲ್ಲಿ ಬಸಿಕಾಲುಗಳನ್ನು ನಿರ್ಮಿಸಬೇಕು. ಹೊಸದಾಗಿ ಚಿಗುರು ಬೆಳೆಯುವಂಥ ಹರಿಬಳ್ಳಿಗಳನ್ನು ನೆಲದ ಮೇಲೆ ಹರಡಿ ಹಬ್ಬದಂತೆ ಆಧಾರ ಗಿಡಕ್ಕೆ ಎತ್ತಿ ಕಟ್ಟಬೇಕು, ಇಲ್ಲವೇ ಅದನ್ನು ಕತ್ತರಿಸಿ ತೆಗೆಯಬೇಕು. ಮೇ ಮತ್ತು ಜೂನ್ ತಿಂಗಳಲ್ಲಿ ಮಳೆಗೆ ಪ್ರಾರಂಭದೊಂದಿಗೆ ಮಡಿಗಳನ್ನು ಶೇಕಡ 0.125 ಮೆಟಲಾಕ್ಸಿಲ್ 72 WP 5-10 ಲೀಟರ್ ದ್ರಾವಣವನ್ನು ಪ್ರತಿ ಬಳ್ಳಿಗೆ ಸಿಂಪರಣೆ ಮಾಡಬೇಕು. ಅಲ್ಲದೆ ಇದೇ ದ್ರಾವಣ ಬಳ್ಳಿಗಳಿಗೆ ಸಿಂಪರಣೆ ಮಾಡಿದರೂ ಚೆನ್ನಾಗಿರ್ತದೆ ಅಥವಾ ಉಣಬಡಿಸಬೇಕು. ಎಲ್ಲ ಬಳ್ಳಿಗಳ ಕಾಂಡದ ಬುಡದಲ್ಲಿ 40-50 cm ಸುತ್ತಳತೆಯಲ್ಲಿ ಶೇಕಡ 0.2 ತಾಮ್ರದ ಆಕ್ಸಿಕ್ಲೋರೈಡ್ 50 WP 5-10 ಲೀಟರ್ ಲೀಟರ್ನಂತೆ ಪ್ರತಿ ಬಳ್ಳಿಗೆ ಉಣಬಡಿಸಬೇಕು ಹಾಗೂ ಶೇಕಡ 1 ಬೋರ್ಡೋ ದ್ರಾವಣ ಸಿಂಪರಣೆ ಮಾಡಬೇಕು. ಅಲ್ಲದೆ ಮಡಿಗಳಲ್ಲಿ ಶೇಕಡ 3 ಪೊಟ್ಯಾಷಿಯಂ ಫಾಸ್ಫೋನೇಟ್ 5-10 ಲೀಟರ್ನಷ್ಟು ಬಳ್ಳಿಗೆ ಉಣಿಸಬೇಕು. ಶೇಕಡ 3 ಪೊಟ್ಯಾಷಿಯಂ ಫಾಸ್ಫೋನೇಟ್ ಸಿಂಪರಣೆಯನ್ನು ಸಹ ಬಳ್ಳಿಗೆ ಕೊಡಬೇಕು. ಇವೇ ಕ್ರಮಗಳು ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ತಿಂಗಳಲ್ಲಿ ಮತ್ತೆ ಅನುಸರಿಸಬೇಕಾಗ್ತದೆ. ಇನ್ನೆರಡು ಪ್ರಮುಖವಾದಂತಹ ಅಂತರಬೆಳೆ ಅಂತಂದರೆ ಅರಿಶಿನ ಮತ್ತು ಶುಂಠಿ, ಇದರ ಬೇಸಾಯ ಕ್ರಮದ ಬಗ್ಗೆ ಮಾಹಿತಿ ಮಾಡಿಕೊಡಿ. ಈಗ ಸಾಮಾನ್ಯವಾಗಿ ಅರಿಶಿನ ಬೆಳೆಯನ್ನು ನಾವು ಬೆಳೆಸಬೇಕಂತ ಹೇಳಿದರೆ ಗೇರು ಮರದಿಂದ 3 ದೂರದಲ್ಲಿ ಭೂಮಿಯನ್ನು ಉಳುಮೆ ಮಾಡಿ ಕುಂಟೆ ಹೊಡೆದು ಹದಕ್ಕೆ ತರಬೇಕು. ಉಳುಮೆ ಮಾಡುವಾಗಲೇ ಸಾವಯವ ಗೊಬ್ಬರವನ್ನು ಮಣ್ಣಿಗೆ ಸೇರಿಸಬೇಕು. ನಾಟಿ ಮಾಡುವ ಮೊದಲು ಶೇಕಡ 50 ಸಾರಜನಕ, ಶಿಫಾರಸು ಮಾಡಿದಂಥ ರಂಜಕ ಮತ್ತು ಪೊಟ್ಯಾಷ್ ಗೊಬ್ಬರಗಳನ್ನು ಸಾಲಿನಲ್ಲಿ ಹಾಕಿ ಮಣ್ಣಿನಲ್ಲಿ ಬೆರೆಸಬೇಕು. ಬೀಜದ ಕೊಂಬುಗಳನ್ನು

ದೀಪಕ್ಕೊಂದು ದೀಪವಾಗಿ, ಬೆಳಕಿಗೊಂದು ಬೆಳಕು ಮೂಡಿ, ಇಳೆಯೇ ಸ್ವರ್ಗವಾಗಲಿ, ಇಳೆಯೇ ಸ್ವರ್ಗವಾಗಲಿ. ದೇಹಕ್ಕೊಂದು ಮನಸ್ಸು ಬಾಗಿ, ಮನಸ್ಸಿನೊಳಗೆ ಪ್ರೀತಿ ತೂಗಿ, ದೇಹಕ್ಕೊಂದು ಮನಸ್ಸು ಬಾಗಿ, ಮನಸ್ಸಿನೊಳಗೆ ಪ್ರೀತಿ ತೂಗಿ, ದಿನವೂ ಹಬ್ಬವಾಗಲಿ, ದಿನವೂ ಹಬ್ಬವಾಗಲಿ, ದೀಪಕ್ಕೊಂದು ದೀಪವಾಗಿ, ಬೆಳಕಿಗೊಂದು ಬೆಳಕು ಮೂಡಿ, ಇಲೆಯೇ ಸ್ವರ್ಗವಾಗಲಿ, ಇಲೆಯೇ ಸ್ವರ್ಗವಾಗಲಿ. ದೀಪಕ್ಕೊಂದು ದೀಪವಾಗಿ, ಬೆಳಕಿಗೊಂದು ಬೆಳಕು ಮೂಡಿ, ಇಲೆಯೇ ಸ್ವರ್ಗವಾಗಲಿ, ಇಲೆಯೇ ಸ್ವರ್ಗವಾಗಲಿ. ದೀಪದೊಳಗ ಕರಿಯಾ ತೆಗೆದು, ಪ್ರೀತಿ ಎಣ್ಣೆಯನ್ನು ಸುರಿದು, ವಿಶ್ವಧರ್ಮ ಬೆಳಗಲಿ, ವಿಶ್ವಧರ್ಮ ಬೆಳಗಲಿ, ದೀಪದೊಳಗ ಕರಿಯಾ ತೆಗೆದು, ಪ್ರೀತಿ ಎಣ್ಣೆಯನ್ನು ಸುರಿದು, ವಿಶ್ವಧರ್ಮ ಬೆಳಗಲಿ, ವಿಶ್ವಧರ್ಮ ಬೆಳಗಲಿ. ನಿನ್ನೆ ಕಳೆದು ಇಂದು ಬೆಳೆದು, ನಾಳೆಗಳನು ಬೆಳಗಲಿ, ನಾಳೆಗಳನು ಬೆಳಗಲಿ, ನಾಳೆಗಳನು ಬೆಳಗಲಿ. ದೀಪಕ್ಕೊಂದು ದೀಪವಾಗಿ, ಬೆಳಕಿಗೊಂದು ಬೆಳಕು ಮೂಡಿ, ಇಲೆಯೇ ಸ್ವರ್ಗವಾಗಲಿ, ಇಲೆಯೇ ಸ್ವರ್ಗವಾಗಲಿ. ದೀಪಕ್ಕೊಂದು ದೀಪವಾಗಿ, ಬೆಳಕಿಗೊಂದು ಬೆಳಕು ಮೂಡಿ, ಇಳೆಯೇ ಸ್ವರ್ಗವಾಗಲಿ, ಇಳೆಯೇ ಸ್ವರ್ಗವಾಗಲಿ, ಇಳೆಯೇ ಸ್ವರ್ಗವಾಗಲಿ, ಇಳೆಯೇ ಸ್ವರ್ಗವಾಗಲಿ, ಇಳೆಯೇ ಸ್ವರ್ಗವಾಗಲಿ. ಮುಂದೆ ಕೇಳಿ ವಿದ್ಯಾಭೂಷಣರು ಹಾಡಿರುವ ನಾರಾಯಣ ಪಂಡಿತಾಚಾರ್ಯರ ರಚನೆ. ಬಾಕಿ ನಾಯಕ ಯಾಚನಾಂಚನ ಮಾಚರಂ ಕಿಲ ಕೇವಲಂ ಭಾಸ್ಕರಾನ್ವಯ ಭಾಸ್ಕರು ಭಗವಾನ ಭೂ ಶುಭ ಸಂಪದಿ ಯಜ್ಞ ಪುರುಷ ಯಜ್ಞ ಪಾಲಕ ಯಜ್ಞ ಸಂಜ್ಞ ನಮೋಸ್ತು ತೇ ರಾಮ ರಾಮ ರಮಾಪತೆ ರಮತಾ ಮನಸ್ತ್ವಯಿ ಮೇ ಸದಾ ಜಾನಕೀಂ ಜನನೀಂ ಜನಸ್ಯ ಪುರೇಂದಿರಾಂ ಅತಿಸುಂದರೀಂ ರಂಜಯನ್ ಭುವನಂ ಜಯನ್ ಸ್ವಗುಣೈರ್ನಯೈರ್ವಿನಯೈರಪಿ ರಾಜರಾಜ ರಮಾಂ ತ್ಯಜನ್ ತೃಣವದ್ವನೇ ರಮಯೋ ಮುನೀನ್ ರಾಮ ರಾಮ ರಮಾಪತೇ ರಮತಾಂ ಮನಸ್ತ್ವಯಿ ಮೇ ಸದಾ ಮೋಹಯತಾ ಖಲಾನಖಿಲಾಂಸ್ತ್ವಯಾ ಖಲು ಮೈಥಿಲೀ ನೈವ ನೈವ ವಿಯೋಗಿನಿ ಸ್ಥಿರಯೋಗಿನಿ ಗುರುಯೋಗಿನಿ ಉಜ್ಜಗಾವಿದಮಬ್ಜಭೂಷ ಪಥೇನ ತೇ ಕಥಯನ್ ಕಥಾ ರಾಮ ರಾಮ ರಮಾಪತೇ ರಮತಾಂ ಮನಸ್ತ್ವಯಿ ಮೇ ಸದಾ ಮಾರುತ ವಿಕ್ರಮಾರ್ಜಿತ ಭಾನುನಂದನ ನಂದನ ಭ್ರೂವಿಲಾಸ ವಿಶೇಷ ಭೀಷಿತ ವಾರಿಧೆ ಗುಣವಾರಿಧೆ ವಿಶ್ವಭೂಷಣ ಶತ್ರುಭೀಷಣ ಹೇ ವಿಭೀಷಣ ಸಖ್ಯವನ್ ರಾಮ ರಾಮ ರಮಾಪತೇ ರಮತಾಂ ಮನಸ್ತ್ವಯಿ ಮೇ ಸದಾ ರಾವಣಂ ಜನ ರಾವಣಂ ಸುರವಾರಣ ಪ್ರತಿವಾರಣೇ ಸಿಂಹಮುಗ್ರಬಲಂ ಶರೈರ್ನನು ಲೀಲಯಾ ನಿಗೃಹೀತವಾನ್ ಸಜ್ಜನಾನ್ ಕರುಣಾಕರಾನುಗೃಹೀತವಾನ್ ಭಗವಾನ್ ಭವಾನ್ ರಾಮ ರಾಮ ರಮಾಪತೇ ರಮತಾಂ ಮನಸ್ತ್ವಯಿ ಮೇ ಸದಾ ಶ್ಯಾಮದೇಶ ಬಲೇ ಮಹಾಮಣಿ ಹೇಮಭೂಷಣ ಭಾನುಧಿ ಕೋಮಲೇಶ ನಿಸನ್ನಿಭೈರ ಕೃತವ್ರಣೇ ರಿಪುಸಾಯಕೈ ನಾಥ ನೂತನ ಯೌವನೇಪಿ ಪುರಾಣ ಪುರುಷ ವಿಗ್ರಹೇ ರಾಮ ರಾಮ ರಮಾಪತೇ ರಮತಾಂ ಮನಸ್ತ್ವಯಿ ಮೇ ಸದಾ ಸತ್ತಿಲಕೇ ಜಗತ್ತಿಲಕೇ ಸರೋಜಿ ಲೋಚನೆ ಪೂರ್ಣ ಚಂದ್ರ ನಿಭಾನ ನೇಮಿತ ಭಾಷಣೆ ಸ್ಮಿತ ಶೋಭನೆ ದೀರ್ಘದಾಷ್ಟಿ ವಿಶಾಲ ವಕ್ಷಸಿ ಕುಂಜರೇಂದ್ರ ಗತೇ ಗತೌ ರಾಮ ರಾಮ ರಮಾಪತೇ ರಮತಾಂ ಮನಸ್ತ್ವಯಿ ಮೇ ಸದಾ ಲಕ್ಷ್ಮಣಾಗ್ರಜ ಲಕ್ಷಯೇನ್ ಮಮ ವೀಕ್ಷಣಂ ತವ ವಲ್ಲಭಂ ಕೋಸಲೇಂದ್ರ ಕಥಾಮಲಂ ಕಥಯೀತತೇ ಮಮ ಭಾರತೀ ರಾಘವ ಶ್ರವಣಂ ಶೃಣೋತು ಪರಾಕ್ರಮಾಂಸ್ತವ ವಿಕ್ರಮಾನ್ ರಾಮ ರಾಮ ರಮಾಪತೇ ರಮತಾಂ ಮನಸ್ತ್ವಯಿ ಮೇ ಸದಾ ಕೀರ್ತಿ ಮಾಂ ಶುಭಾಂ ಪಠತೆ ಜನಾಯ ಮಹಾದರಾತ್ ರಾಮ ಸದ್ಗುಣ ರತ್ನ ರಾಜಸುರಾಜಿರಾಜಿತ ಮಾಲಿಕಾ ರಾಮ ಏವ ರಮಾಪತಿ ರತಿಮಾತ್ಮನಃ ಪದ ಪದ್ಮಯೋ ರಾತಿ ರಾತಿ ಪರಾಂ ಗತಿಂ ಕರುಣಾಮೃತಾಂ ಬುಧಿರೀಷಿತ ರಾಮ ರಾಮ ರಮಾಪತೇ ರಮತಾಂ ಮನಸ್ತ್ವಯಿ ಮೇ ಸದಾ ರಾಮ ರಾಮ ರಮಾಪತೇ ರಮತಾಂ ಮನಸ್ತ್ವಯಿ ಮೇ ಸದಾ ರಾಮ ರಾಮ